ಉಮಾ ಪ್ರಶಾಂತ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ನಲ್ಲಿ ಬಜೆಟ್ ಅಂಗೀಕಾರ, ವಿಧಾನಮಂಡಲದ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ವಿಧೇಯಕ ಅಂಗೀಕಾರ. ರಾಷ್ಟದ ಅಭಿವೃದ್ಧಿಯಲ್ಲಿ ತಾಂತ್ರಿಕ ಶಿಕ್ಷಣದ ಪಾತ್ರ ಪ್ರಮುಖ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಬೆಂಗಳೂರಿನಲ್ಲಿ ಜಿ20 ಸಭೆ, ಅಂತಾರಾಷ್ಟೀಯ ಸುಸ್ಥಿರ ಹಣಕಾಸು ಮೂಲಸೌಕರ್ಯ ಕುರಿತು ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 6:51, ಇದೀಗ ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಮತ್ತು ಕೃಷಿ ಹಾಗೂ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಉಳ್ಳಾಲ ಇವರ ಸಂಯುಕ್ತ ಆಶ್ರಯದಲ್ಲಿ ನಿನ್ನೆ ಉಳ್ಳಾಲದಲ್ಲಿ ನಡೆದ ಗೇರುಮೇಳ ಮತ್ತು ವಿಚಾರ ಸಂಕಿರಣ 2023 ಬಾನುಲಿ ವರದಿ ಹಾಗೂ ಆರೋಗ್ಯ ಮಾಹಿತಿ ಕೇಳುವಿರಿ. ಮೊದಲಿಗೆ ಕೆಲವು ಪ್ರಕಟಣೆಗಳು. ಭರವಸೆಯ ಬೆಳಕೊಂದು ತಂದಿದೆ ಹುರುಪು ಹೊಸತೊಂದು, ಎಲ್ಐಸಿ ನಿವೇಶ್ ಪ್ಲಸ್ನಿಂದ ಮೂಡಲಿದೆ ಹೊಸ ನಗುವೆಂದು, ಆರಿಸಿ ಹಿಂದೆ ನೀವು ನಿಮ್ಮ ಖುಷಿಗೆ ನೀಡಿ ಹೊಸ ರಾಗ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಇನ್ 10 ನಿಮಿಷದಲ್ಲಿ ಮೂವಿ ಶುರು ಆಗುತ್ತೆ, ಈ ಸಲನು ಮೂವಿ ಸ್ಟಾರ್ಟಿಂಗ್ ಮಿಸ್ ಆ. 5 ನಿಮಿಷದಲ್ಲಿ ನಿನ್ನ ಮಾಲ್ ಹತ್ರ ಡ್ರಾಪ್ ಮಾಡ್ಬಿಡ್ತೀನಿ, ನೋಡ್ತಾ ಇರು. ಅಯ್ಯೋ, ಇದೇನು ಸಿಟಿಲಿ ಇಷ್ಟು ಸ್ಪೀಡ್ ಆಗಿ ಕಾರ್ ಓಡಿಸ್ತೀಯಾ? ಏಯ್, ಬಸ್ ಇದೆ ಮುಂದೆ. ಅಯ್ಯೋ, ಲೆಫ್ಟ್ ಇಂದ ಹೋಗ್ಬೇಡ, ನಿಧಾನ ನಿಧಾನ. ನೀ ಸುಮ್ನೆ ಕೂತ್ಕೋ, ಡೋಂಟ್ ವರಿ, ಈಗ ನೋಡು ಹೇಗ್ ಓವರ್ಟೇಕ್ ಮಾಡ್ತೀನಿ ಆ ಬಸ್ನ ಅಂತ. ಅತಿ ವೇಗ ಅಪಘಾತಕ್ಕೆ ಕಾರಣ, ವಾಹನಗಳನ್ನು ಎಡಭಾಗದಿಂದ ಓವರ್ಟೇಕ್ ಮಾಡದಿರಿ. ಮರೆಯದೆ ಇಂಡಿಕೇಟರ್ ಬಳಸಿ. ಕನ್ನಡಿಯ ಮೂಲಕ ಬೇರೆ ವಾಹನಗಳು ಮುನ್ನುಗ್ಗುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಆಜಕಲ್ಚ ದಿಸಾನಿ ಕ್ಯಾನ್ಸರ್ ಪಿಡಾ ಸರ್ತಿ ಕನಿ ಸರ್ತಿ ಕೃತಿಂದಿ ಸುನೇತಾ. ಕ್ಯಾನ್ಸರಾನ್ ಗರ್ಭಕೋಶಚ ಕ್ಯಾನ್ಸರ್, ಸ್ತನಾಚ ಕ್ಯಾನ್ಸರ್ ಅನಿ ತೊಂಡಾಚ ಕ್ಯಾನ್ಸರ್ ಸರ್ತಿ ಪ್ರಮಾಣ ದಿ ಸುನೇತಾ. ಗರ್ಭಕೋಶಚ ಕ್ಯಾನ್ಸರ್ ಏನ್ ಅತ್ಲಬರಿ ಅಶೇನ್ ಕೊರುಂಗ್ ಜಾಯ್. 21-65 ವರ್ಷ ಬಿತ್ತರ್ಲ್ಯಾ ಕಾಜರ್ಜಲ್ಯಾ ಹರಿಯಕ್ ಸ್ತ್ರೀಯನಿ ಹರಿಯಕ್ 3 ವರ್ಷಕ್ಕೆ ಪೂಟಿ ಪ್ಯಾಪ್ ಟೆಸ್ಟ್ ಕೊರುಂಗ್ ಜಾಯ್. ಅಶೆ ಕರ್ತನ ಕ್ಯಾನ್ಸರ್ ಜರ್ ದಿಸೋನಾ ಇಲ್ಲ ಜಲ್ಯಾ ತೆವೆಗಿನ್ಸ್ ಗುಣ ಕರಿಯತ್. ಸ್ತನಾಚ ಕ್ಯಾನ್ಸರ್ ಅಡಾಂಕು ಅಶೇನ್ ಕೊರುಂಗ್ ಜಾಯ್. ಅಪ್ಲ್ಯಾ ಸ್ತನಾಚಿ ಸ್ವಯಂ ಪರೀಕ್ಷಾ ಕರ್ನ್ ಡಾಕ್ಟರ್ ಅತಾವ್ ಸ್ತನಾಚಿ ಪರೀಕ್ಷಾ ಕರ್ಚಿ ಬಹು ಗರ್ಜೆಚಿ. ಸಂಗತಸ್ 50 ವರ್ಷ ವೈಲ ಸ್ತ್ರೀಯನಿ ವರ್ಷಾಕ್ 1 ಪೌಟಿ ಮುನಿ ಮೆಮೋಗ್ರಫಿ ಟೆಸ್ಟ್ ಕುರುಂಕು ಸುಜಾಯ್. ತೊಂಡಾಚೆ ಕ್ಯಾನ್ಸರ್ ಏನತ್ಲೆ ಬರಿ ಪಶೆನ್ ಕುರುಂಗ್ ಜಾಯ್. ಧೂಮ್ರಪಾನ್ ಅನಿ ದುಮ್ಟಿ ಅಟಪ್ಚ ವಸ್ತು ಕೌಂಚವರ್ವಿ ಎ ಕ್ಯಾನ್ಸರ್ ಎತಲ್ಯಾನ್ ವೆಗಿನ್ಸ್ ಅತಿ ಸೊದ್ನಾ ಕೇಲಿಂಜಲ್ಯಾ ಯಶಸ್ವಿ ರೀತಿ ಅಕ ಚಿಕಿತ್ಸಾ ಅಸಾ. ಸುರ್ತಿಕ್ ಮಾಹಿತಿ ಖಾತೆರ್ ಲಕ್ಸರಸ್ಚ ಬಲೈಕೆ ಕೇಂದ್ರ ಭೇಟಿಯ. ಪ್ರಕಟನ್ ಜಿಲ್ಲಾ NCD ವಿಭಾಗ ಬಲೈಕೆ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ. ಇದೀಗ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಹಾಗೂ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಉಳ್ಳಾಲ ಇವರ ಸಂಯುಕ್ತ ಆಶ್ರಯದಲ್ಲಿ ನಿನ್ನೆ ಉಳ್ಳಾಲದಲ್ಲಿ ನಡೆದ ಗೇರುಮೇಳ ಮತ್ತು ವಿಚಾರ ಸಂಕಿರಣ 2023 ಬಾನುಲಿ ವರದಿ. ಕೆಳದಿ ಶಿವಪ್ಪನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಹಾಗೂ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕಾಪಿಕಾಡ್ ಉಳ್ಳಾಲ ಇವರ ಸಂಯುಕ್ತ ಆಶ್ರಯದಲ್ಲಿ ಗೇರುಮೇಳ ಮತ್ತು ವಿಚಾರ ಸಂಕಿರಣ 2023 ಉದ್ಘಾಟನಾ ಸಮಾರಂಭ ನಿನ್ನೆ ದಿನಾಂಕ 23 ಉಳ್ಳಾಲದಲ್ಲಿ ನಡೆಯಿತು. ಇದರ ಅಂಗವಾಗಿ ನಡೆದ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆಗಳ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ವಿಸ್ತರಣಾ ನಿರ್ದೇಶಕರಾದಂಥ ಡಾಕ್ಟರ್ ಬಿ ಹೇಮ್ಲಾ ನಾಯಕ್ ವಹಿಸಿದ್ದರು. ಗೇರುಮೇಳ 2023 ಉದ್ಘಾಟಕರಾಗಿ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇದರ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಮೃತ್ಯುಂಜಯ ಸಿ ವಾಲಿ ಆಗಮಿಸಿದ್ದರು. ತಾಂತ್ರಿಕ ಕೈಪಿಡಿ ಬಿಡುಗಡೆಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾದಂತಹ ಡಿಎಸ್ ಸಂಪತ್ ಸಾಮ್ರಾಜ್ಯ ಬಂದಿದ್ದರು. ಸಭೆಯಲ್ಲಿ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಗೇರು ಉತ್ಪಾದಕರ ಸಂಘ ಮಂಗಳೂರು ಇದರ ಅಧ್ಯಕ್ಷರಾದ ಡಿ ಗೋಪಿನಾಥ ಕಾಮತ್, ದಕ್ಷಿಣ ಕನ್ನಡ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂಥ ಡಾ ಕೆ ಕೆಂಪೇಗೌಡ, ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದಂತಹ ಶ್ರೀ ಕೆ ಪ್ರವೀಣ್, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಗೌರವಾಧ್ಯಕ್ಷರಾದಂತಹ ಧನಕೀರ್ತಿ ಬಲಿಪ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಕಾರ್ಯದರ್ಶಿ ಮನೋಹರ ಶೆಟ್ಟಿ ಆಗಮಿಸಿದ್ದರು. ಸಭಾ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಡಾ ಬಿ ಹೇಮ್ಲಾ ನಾಯಕ್ ವಸ್ತು ಪ್ರದರ್ಶನದ ಉದ್ಘಾಟನೆ ನೆರವೇರಿಸಿದರು. ಸಭಾ ಕಾರ್ಯಕ್ರಮ ಪ್ರಮೀಳಾ ಪ್ರವೀಣ್ ಅವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಮೊದಲಿಗೆ ಸರ್ವರನ್ನು ಸ್ವಾಗತಿಸಿದವರು ಉಳ್ಳಾಲ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದಂಥ ಡಾಕ್ಟರ್ ರವಿರಾಜ ಶೆಟ್ಟಿ ಜಿ ಅವರು. ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಉಳ್ಳಾಲ ಹಲವು ವರ್ಷಗಳಿಂದ ಗೇರು ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಗೇರು ಕೃಷಿಯ ವೈಜ್ಞಾನಿಕ ಸಫಲತೆಗೆ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ. 5 ಶ್ರೇಷ್ಠ ಗೇರು ತಳಿಗಳನ್ನು ಈ ಸಂಸ್ಥೆ ಬಿಡುಗಡೆ ಮಾಡಿದೆ. ಇವತ್ತು ಗೇರು ಬೆಳೆಯ ಬಗ್ಗೆ ಜನರಲ್ಲಿ ಇನ್ನೂ ಹೆಚ್ಚು ಅರಿವು ಮೂಡಿಸುವ ಸಾಧ್ಯತೆಯನ್ನು ನಾವು ಮನಗಂಡು ಈ ಗೇರುಮೇಳವನ್ನು ಆಯೋಜಿಸಿದ್ದೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಗೇರು ನಮ್ಮ ದೇಶದ ಬೆಳೆಯಲ್ಲ, ಬ್ರೆಜಿಲ್ನಿಂದ ಹುಟ್ಟಿ ವಿಶ್ವದಾದ್ಯಂತ ಹರಡಿ ಭಾರತದಲ್ಲಿ ಭದ್ರವಾಗಿ ಬೇರೂರಿರುವ ಒಂದು ಬೆಳೆ. ಸುಮಾರು ವರ್ಷಗಳ ಹಿಂದೆ ನಾವು ಗೇರು ಬೆಳೆಯಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಗೇರನ್ನು ಉತ್ಪಾದಿಸುವ ರಾಷ್ಟ್ರವಾಗಿದ್ದೆವು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ವಿಯೆಟ್ನಾಂ ಎನ್ನುವ ಸಣ್ಣ ಒಂದು ದೇಶದ ಪ್ರಬಲ ಪೈಪೋಟಿಯಿಂದ ನಾವು 2ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದೇವೆ. ಆದಾಗ್ಯೂ ಭಾರತ ಗೇರನ್ನು ಅತಿ ಹೆಚ್ಚು ಉಪಯೋಗಿಸುವ ಅಥವಾ ಬಳಸುವ ರಾಷ್ಟ್ರ ಈವಾಗಲೂ ಆ ಸ್ಥಾನವನ್ನು ಕಾಯ್ದುಕೊಂಡಿದೆ. ಭಾರತದಲ್ಲಿ ಪ್ರತಿ ವರ್ಷ ಗಣನೆಗೆ ತಗೊಂಡ್ರೆ ಸುಮಾರು 700,000 ಮೆಟ್ರಿಕ್ ಟನ್ ಗೇರನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ. ಆದರೆ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು, ಅಂದರೆ ಆಮದು ಮಾಡಿಕೊಳ್ತಾ ಇರೋದು ಬೇರೆ ದೇಶಗಳಿಂದ ಸುಮಾರು 800,000 ಮೆಟ್ರಿಕ್ ಟನ್. ಒಟ್ಟಾರೆಯಾಗಿ 1,500,000 ಮೆಟ್ರಿಕ್ ಟನ್ ಗೇರುವನ್ನು ನಾವು ಪ್ರತಿ ವರ್ಷ ಭಾರತದಲ್ಲಿ ಪ್ರೋಸೆಸ್ ಮಾಡ್ತಾ ಇದ್ದೇವೆ, ಅಂದರೆ ಕಚ್ಚಾ ಗೇರುವನ್ನು ಸಂಸ್ಕರಣೆ ಮಾಡ್ತಾ ಇದ್ದೇವೆ 1,500,000 ಮೆಟ್ರಿಕ್ ಟನ್. ಅಂದರೆ ಒಟ್ಟಾರೆ ನಮ್ಮಲ್ಲಿರುವ ಫ್ಯಾಕ್ಟ್ರಿಗಳನ್ನು ತಗೊಂಡ್ರೆ ನಮ್ಮ ಸಾಮರ್ಥ್ಯ ಈಗಿರುವುದು 20,00,000 ಮೆಟ್ರಿಕ್ ಟನ್ ಕಚ್ಚಾ ಗೇರುವನ್ನು ಸಂಸ್ಕರಣೆ ಮಾಡುವ ಸಾಮರ್ಥ್ಯ ನಮ್ಮಲ್ಲಿದೆ. ಮತ್ತು ದೇಶೀಯವಾಗಿ ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಕನ್ಸಿಡರ್ ಮಾಡಿದರೆ ಗೇರುವಿಗೆ ಇವತ್ತು ಅತಿ ಹೆಚ್ಚಿನ ಬೇಡಿಕೆ ಇದೆ. ನಮ್ಮ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹಿಂದೆಂದಿಗಿಂತಲೂ ಇವತ್ತು ನಾವು ಹೆಚ್ಚು ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಈ ಬೆಳೆಯನ್ನು ಇನ್ನೂ ಹೆಚ್ಚು ಪ್ರೋತ್ಸಾಹಿಸುವ ದೃಷ್ಟಿಯಿಂದ, ಅರಿವು ಮೂಡಿಸುವ ದೃಷ್ಟಿಯಿಂದ ನಾವು ಇವತ್ತು ಈ ಗೇರುಮೇಳ ಮತ್ತು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅನಂತರ ಅತಿಥಿಗಳಿಗೆ ಶಾಲು ಹೊದಿಸಿ ಗೌರವಾರ್ಪಣೆ ಮಾಡಲಾಯಿತು. ಆರಂಭದಲ್ಲಿ ವಲಯ ಕೃಷಿ ಹಾಗೂ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾವರ, ಇಲ್ಲಿನ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮಣ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರವು 1953 ಗೇರುಬೆಳೆ ಅಭಿವೃದ್ಧಿ ಮತ್ತು ಸಂಶೋಧನೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲದಲ್ಲಿ ಅಂದಿನ ಮದ್ರಾಸ್ ಸರ್ಕಾರ ಮತ್ತು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಜಂಟಿ ಪ್ರಯತ್ನದಿಂದ ಸ್ಥಾಪಿತಗೊಂಡಿದೆ. 1965 ಈ ಕೇಂದ್ರವು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇದರ ಆಡಳಿತದಲ್ಲಿ, ನಂತರ ಏಪ್ರಿಲ್ 2009 ಈ ಕೇಂದ್ರವು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬಾಗಲಕೋಟೆ ಇದರ ಆಡಳಿತಕ್ಕೆ ಒಳಪಟ್ಟಿತ್ತು. ಏಪ್ರಿಲ್ 2013 ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗಕ್ಕೆ ಒಳಪಟ್ಟಿರುತ್ತದೆ. ಈ ಕೇಂದ್ರವು ಒಟ್ಟು 14 ಹೆಕ್ಟೇರ್ ಸಂಶೋಧನಾ ತಾಕು ಹೊಂದಿದ್ದು ಕೃಷಿ ವಲಯ 10 ಬರುತ್ತದೆ. ಹೆಚ್ಚು ಇಳುವರಿ ಹಾಗೂ ಗುಣಮಟ್ಟದ ಗೇರು ತಳಿಗಳ ಅಭಿವೃದ್ಧಿಪಡಿಸುವಂತಹದ್ದು, ಗೇರು ಬೆಳೆ ಬೇಸಾಯ ಹಾಗೂ ಸಸ್ಯ ಸಂರಕ್ಷಣೆ ತಾಂತ್ರಿಕತೆ ಅಭಿವೃದ್ಧಿಪಡಿಸುವಂತಹದ್ದು, ರೈತರಿಗೆ ಉತ್ತಮ ಗುಣಮಟ್ಟದ ನಿರ್ದಿಷ್ಟ ತಳಿ ಕಸಿ ಗೇರುಗಳನ್ನು ಒದಗಿಸುವುದು, ರೈತರಿಗೆ ಗೇರು ಹಾಗೂ ತೋಟಗಾರಿಕೆ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುವುದು ಈ ಒಂದು ಸಂಶೋಧನಾ ಕೇಂದ್ರದ ಮುಖ್ಯ ಗುರಿಯಾಗಿರುತ್ತದೆ. ಈ ಸಂಶೋಧನಾ ಕೇಂದ್ರವು 5 ಪ್ರಮುಖವಾದಂಥ ಗೇರು ತಳಿಯನ್ನು ಬಿಡುಗಡೆ ಮಾಡಿರುತ್ತದೆ. ಅದರಲ್ಲಿ ಪ್ರಮುಖವಾದವು ಉಳ್ಳಾಳ 1, ಉಳ್ಳಾಳ 2, ಉಳ್ಳಾಳ 3, ಉಳ್ಳಾಳ 4 ಮತ್ತು UN50. 2010 ಈ ಕೇಂದ್ರದಿಂದ NDR 2-1 ಎಂಬಂಥ ಗೇರು ತಳಿಯನ್ನು ಕರ್ನಾಟಕದ ಕರಾವಳಿ ಪ್ರದೇಶಕ್ಕೆ ಬೆಳೆಯಲು ಶಿಫಾರಸು ಮಾಡಲಾಗ್ತದೆ. ಪ್ರಿಯಾಂಕ್ ಹೈಬ್ರಿಡನ್ನು 2013 ಕರಾವಳಿ ಪ್ರದೇಶಕ್ಕೆ ಶಿಫಾರಸು ಮಾಡಲಾಗಿದೆ. ಈ ಸಂಶೋಧನಾ ಕೇಂದ್ರವು ಗೇರು ತೋಟದಲ್ಲಿ ಅಂತರ ಬೆಳೆಯಾಗಿ ಪೊದಮೆಣಸು, ಸುವರ್ಣಗಡ್ಡೆ ಮತ್ತು ಅರಿಶಿನವನ್ನು ಬೆಳೆಯಲು 2016 ಶಿಫಾರಸು ಮಾಡಿದೆ. ವೃದ್ಧಾಚಲಂ 3 ಎನ್ನುವಂಥ ಗೇರು ತಳಿಯನ್ನು 2018 ಸಾಂದ್ರ ಬೇಸಾಯ ಪದ್ಧತಿಗೆ ಶಿಫಾರಸು ಮಾಡಿದೆ. ಈ ಕೇಂದ್ರದಿಂದ ರೈತರಿಗೆ 80,000 to 1,00,000 ಉತ್ತಮ ಗುಣಮಟ್ಟದ ಕಸಿ ಗೇರು ಗಿಡಗಳು, ಕಸಿ ಮಾವಿನ ಗಿಡಗಳು, ಪೊದೆಮೆಣಸು, ಕಸಿ ಚಿಕ್ಕು ಗಿಡ, ಅಡಿಕೆ ಗಿಡ, ತೆಂಗಿನ ಗಿಡ, ನುಗ್ಗೆ ಗಿಡಗಳನ್ನು ಹಾಗೂ ಪಪ್ಪಾಯಿ ಗಿಡಗಳನ್ನು ಇದು ಸರಬರಾಜು ಮಾಡಲಾಗ್ತದೆ. ಗೇರು ಮತ್ತು ಕೊಕ್ಕೋ ಅಭಿವೃದ್ಧಿ ನಿರ್ದೇಶನಾಲಯ ಕೊಚ್ಚಿನ್ ಮತ್ತು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಗಳ ಅಡಿಯಲ್ಲಿ ಗೇರು ಮತ್ತು ತೋಟಗಾರಿಕೆ ಬೆಳೆಗಳ ನರ್ಸರಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ನಂತರ ದೀಪ ಬೆಳಗಿ ಕಳಸಿಯಲ್ಲಿ ಇಟ್ಟಿರುವ ಅಡಿಕೆಯ ಹಿಂಗಾರವನ್ನು ಅರಳಿಸುವುದರ ಮೂಲಕ ಡಾಕ್ಟರ್ ಮೃತ್ಯುಂಜಯ ಸಿ ವಾಲಿಯವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ನಂತರ ಮಾತನಾಡಿದ ಡಾಕ್ಟರ್ ಮೃತ್ಯುಂಜಯ ಸಿ ವಾಲಿ ತಮ್ಮ ಉದ್ಘಾಟನಾ ಭಾಷಣದಲ್ಲಿ, ಈ ಗೇರು ನಾವೇನು ಇವತ್ತು ಉತ್ಪಾದನೆ ಮಾಡ್ತಾ ಇದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಆಮದವನ್ನು ಮಾಡಿಕೊಳ್ತಾ ಇದ್ದೇವೆ. ವಾತಾವರಣದಲ್ಲಿ ಏನು ವೈಪರೀತ್ಯ ಇವತ್ತು ನಾವು ನೋಡ್ತಾ ಇದ್ದೇವೆ, ಅದಕ್ಕೆ ಸೂಕ್ತವಾದ ಬೆಳೆ ಅಂದರೆ ಇದು ಗೇರು ಬೆಳೆ. ಇದನ್ನು ಎಲ್ಲ ಭಾಗದಲ್ಲಿ ಬೆಳೆಯುವುದು ತಮಗೆ ಗೊತ್ತಿದೆ. ನಮ್ಮ ರಾಜ್ಯದಲ್ಲಿ ಸುಮಾರು 10 ಬೇರೆ ಬೇರೆ ವಾತಾವರಣದ ಒಂದು ವಲಯಗಳಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಇದು ವಲಯ 10 ಬರ್ತಕ್ಕಂಥ ಒಂದು ಪ್ರದೇಶ, ಇಲ್ಲಿ ಸಹ ವಿಶೇಷವಾಗಿ ಬೆಳೆಯಬಹುದು ಮತ್ತು ಬರಡು ಪ್ರದೇಶದಲ್ಲಿ ಇದನ್ನು ಬೆಳೆಯಬಹುದು. ಹಾಗಾಗಿ ಇದೊಂದು ಬರಡು ಭೂಮಿಯಲ್ಲಿ ಬೆಳೆತಕ್ಕಂಥ ಬೆಳೆ ಅಂತ ನಾವು ಹೇಳ್ತೇವೆ. ತಾವು ನೋಡಬಹುದು ಅದರಲ್ಲಿರ್ತಕ್ಕಂಥ ಬೀಜ ಹೆಚ್ಚು ಪ್ರೋಟೀನ್ ಇರತಕ್ಕಂಥ ಒಂದು ಅಂಶ, ಮತ್ತು ಅದ್ರ ಜೊತೆಗೆ ಅದರ ಏನು ಕವಚ ಇದೆ ಅದರಲ್ಲಿ ಬರ್ತಕ್ಕಂಥ ಎಣ್ಣೆಯನ್ನು ಇವತ್ತು ಕೈಗಾರಿಕೆಯಲ್ಲಿ ಸಾಕಷ್ಟುವಾಗಿ ಯಥೇಚ್ಛವಾಗಿ ಬಳಕೆ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಹಣ್ಣು ಏನಿದೆ ಅದರಿಂದ ಮದ್ಯವನ್ನು ಸಹ ತಯಾರು ಮಾಡ್ತಾರೆ. ಇವತ್ತೇನು ನಮ್ಮ ದೇಶದಲ್ಲಿ ಕೇವಲ 50% ನಾವು ಪೂರೈಕೆ ಮಾಡ್ತಾ ಇದ್ದೇವೆ. ಈ ಬೆಳೆಯನ್ನು ಬೆಳೆದ ರೈತರು ಇನ್ನು ಮುಂಬರುವಂಥ ದಿನಗಳಲ್ಲಿ ಯಾವುದೇ ಆ ನಷ್ಟವನ್ನು ಅನುಭವಿಸಲಿಕ್ಕೆ ಆಗೋದಿಲ್ಲ. ಈ ಥರ ಕಾರ್ಯಕ್ರಮವನ್ನು ನಾವು ಮಾಡೋದರಿಂದ ರೈತರಲ್ಲಿ ಒಂದು ಆತ್ಮವಿಶ್ವಾಸವನ್ನು ಮೂಡಿಸೋದು ಮತ್ತು ಅದಕ್ಕೆ ಬೇಕಾದಂಥ ತಾಂತ್ರಿಕತೆಗಳನ್ನು ಒದಗಿಸೋದು ನಮ್ಮ ಕೃಷಿ ವಿಶ್ವದ ಕರ್ತವ್ಯ. ಆ ದಿಸೆಯಲ್ಲಿ ಇವತ್ತು ಏನು ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ, ಇದು ಬಹಳ ಸೂಕ್ತ ಮತ್ತು ಬಹಳ ಸಮಯೋಚಿತ ಅಂತ ನಾನು ಭಾವಿಸ್ತೇನೆ. ಇತ್ತಿತ್ತಲಾಗಿ ಒಂದು ಭಾರತ ಸರ್ಕಾರದ ಮಟ್ಟದಲ್ಲಿ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಕಾರ್ಯಕ್ರಮ ನಡೀತಾ ಇದೆ. ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಯಾವಾಗ ಆಗ್ತದೆ ಅಂದರೆ ನಮ್ಮ ಕಚ್ಚಾ ವಸ್ತುಗಳನ್ನು, ನಮ್ಮ ಬೆಳೆಯನ್ನು ಬೆಳೀತಕ್ಕಂಥ ಪೂರಕ ವಸ್ತುಗಳನ್ನು ನಾವೇ ತಯಾರು ಮಾಡಿಕೊಂಡಲ್ಲಿ ಮಾತ್ರ ಆದಾಯವನ್ನು ದ್ವಿಗುಣಗೊಳಿಸೋಕ್ಕೆ ಸಾಧ್ಯ ಆಗ್ತದೆ. ಈಗ ಸಾಮಾನ್ಯವಾಗಿ ನಾವೇನು ಮಾಡ್ತೇವೆ, ಪ್ರತಿಯೊಂದು ಗೊಬ್ಬರದ ಪದಾರ್ಥಗಳನ್ನ ಬೇರೆ ಅದನ್ನು ಖರೀದಿಸಿ ನಮ್ಮ ಬೆಳೆಗಳಲ್ಲಿ ನಾವು ಉಪಯೋಗ ಮಾಡ್ತೇವೆ. ಆದರೆ ಇತ್ತಿತ್ತಲಾಗಿ ಬರ್ತಕ್ಕಂಥ ಏನು ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಒಂದು ಜೀರೋ ಬಜೆಟ್ ಅಥವಾ ನೈಸರ್ಗಿಕ ಕೃಷಿ ಅಂತ ಏನಿದೆ ಆ ಕೃಷಿಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಮಾತ್ರ ರೈತರ ಆದಾಯವನ್ನು ದ್ವಿಗುಣಗೊಳ್ಳಕ್ಕೆ ಸಾಧ್ಯ ಇದೆ. ಇವತ್ತು ಏನು ವಾತಾವರಣದಲ್ಲಿ ವೈಪರೀತ್ಯ ಏನು ಆಗ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಇವತ್ತು ವಾತಾವರಣದಲ್ಲಿ ಬೆಳೀತಾ ಇದೆ, ಮುಂದೆ ಇದೇ ಥರ ಪರಿಸ್ಥಿತಿ ಮುಂದುವರೆದರೆ ಇನ್ನು ಸುಮಾರು ಒಂದು 50 ಅಥವಾ 100 ವರ್ಷದಲ್ಲಿ ಈ ಪ್ರಪಂಚದ ಮೇಲೆ ಕೇವಲ C4 ಪ್ಲಾಂಟ್ ಅಂತ ನಾವು ಹೇಳ್ತೇವೆ, ಗೋವಿನ ಜೋಳ, ಕಬ್ಬು ಮತ್ತು ಜೋಳವನ್ನು ನೋಡಲಿಕ್ಕಷ್ಟೇ ಸಾಧ್ಯ ಇದೆ. ವಿಶೇಷವಾಗಿ ಈ ಥರ ಬೆಳೆಗಳು ಸಹ ಇವತ್ತು ವಾತಾವರಣ ವೈಪರೀತ್ಯದಲ್ಲಿ ಬೆಳೆತಕ್ಕಂಥ ವಿಶೇಷ ಬೆಳೆಯಾಗಿ ಇವತ್ತು ಇರೋದರಿಂದ ತಾವು ಈ ಬೆಳೆಯನ್ನು ಇನ್ನೂ ಹೆಚ್ಚು ಬೇಸಾಯ ಮಾಡುವುದರ ಜೊತೆಗೆ ಏನು ತಾಂತ್ರಿಕ ಮಾಹಿತಿ ಇದೆ ಕೃಷಿ ವಿಶ್ವವಿದ್ಯಾಲಯ ಯಾವತ್ತೂ ತಮ್ಮ ಜೊತೆಗಿದೆ. ಇದೇ ಸಂದರ್ಭದಲ್ಲಿ ಗೇರು ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ತಾಂತ್ರಿಕ ಕೈಪಿಡಿಯನ್ನು SD ಸಂಪತ್ ಸಾಮ್ರಾಜ್ಯ ಅವರು ಬಿಡುಗಡೆಗೊಳಿಸಿದರು. ಈ ಸಮಾರಂಭದಲ್ಲಿ ಮೂಡಬಿದ್ರೆ ಮಿತ್ತಬೈಲಿನ ಗೋವಿಂದಬೆಟ್ಟಿನ ಬ್ಯಾಪ್ಟಿಸ್ಟ್ ಡಿಸೋಜ, ಪುತ್ತೂರಿನ ಬಿ ಸುರೇಶ್ ಬಲ್ನಾಡು, ಮೂಡಬಿದ್ರೆ ಬೆಳುವಾಯಿಯ ರಾಮಕೃಷ್ಣ ಜೇಷಣೈ, ಬೆಳ್ತಂಗಡಿ ಪೊರ್ಕಳದ ಸುಜಾತಾ ಎನ್ರೈ, ಹೆಬ್ರಿ ಅಜೆಕಾರಿನ ಶಿವಶಂಕರ PV, ಹೀಗೆ 5 ಜನ ಪ್ರಗತಿಪರ ಕೃಷಿಕರನ್ನು ಸನ್ಮಾನಿಸಲಾಯಿತು. ನಂತರ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾದ SD ಸಂಪತ್ ಸಾಮ್ರಾಜ್ಯ, ಅನೇಕ ಇಲ್ಲಿಯ ಉಳ್ಳಾಲ 1, ಉಳ್ಳಾಲ 2, ಉಳ್ಳಾಲ 3, ಉಳ್ಳಾಲ 4, UN 50, ಅನೇಕ ವೆರೈಟೀಸ್ ಇವತ್ತು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ರೈತರ ತಾಕುಗಳಲ್ಲಿ ಇವೆ. ಅರ್ಲಿ ಬೇರಿಂಗ್ ಅಂದರೆ ಬೇಗ ಫೆಬ್ರವರಿ ಮಾರ್ಚಲ್ಲೇ ಈಲ್ಡ್ ಕೊಡುವಂಥ ತಳಿಗಳು, ಲೇಟಾಗಿ ಏಪ್ರಿಲ್ ಮೇಯಲ್ಲಿ ಕೊಡುವಂಥ ತಳಿಗಳು ಎಲ್ಲ ಇದನ್ನು ನಮ್ಮ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಇವತ್ತು ರೈತರಿಗೆ ಕೊಟ್ಟಿದ್ದಾರೆ. ನೀವೆಲ್ಲ ಗಮನಿಸಿರ್ಬೋದು, 1947 ಮೊದಲು ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತಂದರೆ ಒಂದು ಹೊತ್ತಿನ ಊಟಕ್ಕಾಗಿ ಜನ ಪರದಾಡ್ತಾಯಿದ್ರು. ನಂತರ ನಮ್ಮ ಭಾರತ ಸರ್ಕಾರ ಎಲ್ಲ ರಾಜ್ಯಗಳಲ್ಲಿ ಕೃಷಿ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡಿದರು. ಈ ಕೃಷಿ ವಿಶ್ವವಿದ್ಯಾನಿಲಯಗಳು ಅನೇಕ ವೆರೈಟೀಸ್ ಸುಧಾರಿತ ತಳಿಗಳನ್ನು ಇವತ್ತು ರೈತರಿಗೆ ಕೊಟ್ಟು, ಅದು ಹೈಬ್ರಿಡ್ ತಳಿ ಆಗಿರ್ಬೋದು ಅಥವಾ ರೈತರ ಕಲ್ಟಿವೇಷನ್ ಪ್ರಾಕ್ಟೀಸಸ್ ವ್ಯವಸಾಯ ಪದ್ಧತಿಗಳಲ್ಲಿ ಬೇಕಾದಂತಹ ಸಲಹೆ ಸೂಚನೆಗಳನ್ನು ಇವತ್ತು ಕೃಷಿ ವಿಶ್ವವಿದ್ಯಾನಿಲಯಗಳು ಕೊಟ್ಟಿದ್ದಾರೆ. ನಾವು ಆಗ ನಮ್ಮ ಆಹಾರ ಉತ್ಪಾದನೆ ಬಹಳಷ್ಟು ಕಡಿಮೆ ಇತ್ತು, ಈಗ ನಾವು ಸೆಲ್ಫ್ ಸಫಿಷಿಯಂಟ್ ಆಗಿದ್ದೇವೆ. ಅದಕ್ಕೆಲ್ಲ ಕಾರಣ ನಮ್ಮ ವಿಜ್ಞಾನಿಗಳು, ಯಾಕೆಂದರೆ ಕೃಷಿ ವಿಜ್ಞಾನಿಗಳು ಇಷ್ಟೊಂದು ಸಂಶೋಧನೆ ಮಾಡದೇ ಇರ್ತಿದ್ರೆ ಈ ತಳಿಗಳೆಲ್ಲ ನಮಗೆ ತಲುಪ್ತಾ ಇರಲಿಲ್ಲ. ಈಗ ಭಾರತ ಸರ್ಕಾರದ ದೊಡ್ಡ ಜವಾಬ್ದಾರಿ ಏನು ಅಂತ ಹೇಳಿದರೆ ಫುಡ್ ಸೆಕ್ಯೂರಿಟಿ, ಈ ದೇಶದ ಪ್ರತಿ ಪ್ರಜೆಗೂ ಆಹಾರದ ಭದ್ರತೆ ಒದಗಿಸಬೇಕು. ಸರ್ಕಾರದವರು ಮಾಡ್ತಾ ಇದ್ದಾರೆ, ಅದೆಲ್ಲ ಈ ಕ್ರೆಡಿಟ್ ವಿಜ್ಞಾನಿಗಳು ಮತ್ತು ನಮ್ಮ ಪ್ರೋಗ್ರೆಸಿವ್ ಫಾರ್ಮರ್ಸ್. ಇವತ್ತು ನಾವು ಉಳ್ಳಾಲದಲ್ಲಿ ಪ್ರತಿ ವರ್ಷ ಪ್ರೋಗ್ರೆಸಿವ್ ಫಾರ್ಮರ್ಸನ್ನು ಸನ್ಮಾನ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದೊಂದು ರೈತರಿಗೆ ಮೋಟಿವೇಟ್ ಮಾಡಲಿಕ್ಕೆ ಸಣ್ಣ ಒಂದು ಕಾರ್ಯಕ್ರಮ. ಹಳ್ಳಿಯಿಂದ ಪಟ್ಟಣಕ್ಕೆ ವಲಸೆ ಹೋಗ್ತಾ ಇದ್ದಾರೆ ಜನ. ಹಳ್ಳಿಯಲ್ಲಿ ಇರುವಂಥ ಜನರ ಆದಾಯಕ್ಕಿಂತ 2 ಪಾಲು ಆದಾಯ ಪೇಟೆ ಪಟ್ಟಣದಲ್ಲಿದೆ. ಅದಕ್ಕೋಸ್ಕರ ಈ ಪೇಟೆ ಮತ್ತು ಹಳ್ಳಿಗಳ ಅಂತರ ಕಡಿಮೆ ಆಗಬೇಕು ಅಂತ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಭಾರತ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದೆ ಎನ್ನುವಂಥ ಮಾತನ್ನು ಮಹಾತ್ಮ ಗಾಂಧೀಜಿ ಹೇಳಿದರು. ಹಳ್ಳಿ ಮೊದಲು ಸ್ವಾವಲಂಬನೆ ಆಗಬೇಕು, ನಂತರ ಡೆಲ್ಲಿ ಅಂತ ಹೇಳಿದರು ಆ ಮಾತನ್ನು. ಅದನ್ನು ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ, ನಮ್ಮೆಲ್ಲರ ನೆಚ್ಚಿನ ದೊಡ್ಡ ವಿಜ್ಞಾನಿ ರಾಷ್ಟ್ರಪತಿಗಳು ಹೇಳಿದರು, ಪುರ ಅಂತ ಒಂದು ಶಬ್ದ ಹೇಳಿದರು ಅವರು, PURA, ಪ್ರೊವೈಡ್ ಅರ್ಬನ್ ಎಮ್ಯುನಿಟೀಸ್ ಇನ್ ರೂರಲ್ ಏರಿಯಾಸ್ ಅಂತ. ಪಟ್ಟಣಗಳಿಗೆ ಏನು, ನಗರಗಳಿಗೆ ಏನು ಮೂಲಭೂತ ಅವಶ್ಯಕತೆಗಳನ್ನು ಕೊಡ್ತಾ ಇದ್ದೀರಾ, ಅದನ್ನು ಹಳ್ಳಿಗಳಿಗೆ ಕೊಡಿ, ಆಗ ಹಳ್ಳಿಗಳಿಂದ ಪಟ್ಟಣಕ್ಕೆ ಹೋಗುವ ವಲಸೆ ಕಡಿಮೆ ಆಗ್ತದೆ ಅಂತ. ಅಥವಾ ರೈತನ ಮಕ್ಕಳಿಗೆ ಆತ್ಮವಿಶ್ವಾಸ ಬರುವಂಥ ಕೆಲಸ ಆಗಬೇಕು. ನಾನು ಈ ಕೃಷಿಯಲ್ಲಿ ಮುಂದುವರಿದರೆ ನನಗೆ ಮತ್ತು ನನ್ನ ಕುಟುಂಬದ ಸದಸ್ಯರಿಗೆ ಜೀವನ ಕಳಿಬೋದು ಎನ್ನುವಂಥ ಆತ್ಮವಿಶ್ವಾಸ ಅವನಿಗೆ ಬರಬೇಕು. ಗೇರು ಉತ್ಪಾದಕರ ಸಂಘದ ಅಧ್ಯಕ್ಷ ಡಿ ಗೋಪಿನಾಥ್ ಕಾಮತ್ ಗೇರು ಕೃಷಿಯ ಬೇರೆ ಬೇರೆ ಆಯಾಮಗಳನ್ನು ಬಿಚ್ಚಿಟ್ಟರು. ನಮ್ಮ ಮಂಗಳೂರು ಉಡುಪಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 300-400 ಗೇರು ಬೀಜ ಉದ್ಯಮಗಳಿವೆ. ಇದರಲ್ಲಿ ಸುಮಾರು 50,000 ಕಾರ್ಮಿಕರು ಇದರಡಿ ದುಡಿತಾ ಇದ್ದಾರೆ. ಈ ಎಲ್ಲ ಈ ಕಾರ್ಮಿಕರ ದುಡಿಮೆಗೆ ಉದ್ಯಮದ ಮಾಲೀಕರಿಗೆ ಎಲ್ಲರಿಗೆ ಒಂದು ಪೂರಕವಾಗಬೇಕಾದ್ರೆ ಈ ಗೇರುಬೀಜ ಕೃಷಿಯಲ್ಲಿ ಗೇರುಬೀಜದ ಈಗ ವಿಜ್ಞಾನಿಗಳು ಇಲ್ಲಿ ಇದ್ದಾರೆ, ಹಾಗೆ ಗೇರುಬೀಜ ಕೃಷಿಕರ ದೊಡ್ಡ ಒಂದು ಮೌಲ್ಯವಿದೆ. ಈ ವರ್ಷ ಪ್ರಸ್ತುತ ವರ್ಷದಲ್ಲಿ ನಾವು ಸುಮಾರು 14 ಲಕ್ಷ ಟನ್ನನ್ನು ಹೊರದೇಶದಿಂದ ಆಮದು ಮಾಡಿಕೊಂಡಿದ್ದೇವೆ. ಸುಮಾರು 12 ಲಕ್ಷ ಟನ್ವರೆಗೆ ನಮಗೆ ಬೇಕಾದಂಥ ಗೇರುಬೀಜ ಇಲ್ಲಿ ಕಡಿಮೆ ಆಗ್ತದೆ. ಇದರಿಂದ ನಮ್ಮ ವಿದೇಶಿ ವಿನಿಮಯ ತುಂಬ ಹೊರಗೆ ಹೋಗ್ತದೆ. ಈ ಉತ್ಪಾದನೆಯನ್ನು ನಮ್ಮ ದೇಶದಲ್ಲಿ ಆದರೆ ಇದೆಲ್ಲ ನಮ್ಮ ದೇಶದ ಉದ್ಯಮಿಗಳಿಗೆ, ಕಾರ್ಮಿಕರಿಗೆ, ರೈತರಿಗೆ ಸಿಗ್ತದೆ. ನಮಗೆ ವಿಯೆಟ್ನಾಂ ಒಂದು ನಮಗಿಂತ ದೊಡ್ಡ ಉತ್ಪಾದನೆ ಮಾಡುವಂಥ ದೇಶ ಅಂತ. ಇದರಲ್ಲಿ ಅಲ್ಲಿ ಗೋಡಂಬಿ ಉತ್ಪಾದನೆಗೆ ಅವರಿಗೆ ಅಷ್ಟು ಪ್ರೋತ್ಸಾಹ ಬರಬೇಕಾದ್ರೆ ನಮ್ಮ ದೇಶದ ವಿಜ್ಞಾನಿಗಳೇ ಅಲ್ಲಿ ಹೋಗಿ ಆ ಒಂದು ಕೃಷಿಗೆ ಅಲ್ಲಿ ಉತ್ತೇಜನ ಕೊಟ್ಟು ಅಷ್ಟೊಂದು ಇಳುವರಿ ಮಾಡುವ ಹಾಗೆ ಮಾಡಿದ ವಿಜ್ಞಾನಿಗಳ ಒಂದು ತಂಡ ನಮ್ಮ ದೇಶದ್ದೇ. ಈಗ ಅವರು ಮೆಕ್ಯಾನಿಸಮ್ ಮಾಡಿ ನಮ್ಮಕ್ಕಿಂತ ತುಂಬ ಮುಂದೆ ಹೋಗಿದ್ದಾರೆ. ಅವರಿಗೂ ನಮಗೂ ಪ್ರೊಡಕ್ಷನ್ ಕಾಸ್ಟ್ ಏನುಂಟು ಅದು ತುಂಬ ವ್ಯತ್ಯಾಸವಿದೆ. ಅಲ್ಲಿಯ ಉದ್ಯಮಕ್ಕೆ ಅಲ್ಲಿಯ ಸರ್ಕಾರ ತುಂಬ ಉತ್ತೇಜನವನ್ನು ಕೊಡ್ತಾ ಇದೆ. ನಾನು ವೈಯಕ್ತಿಕ ಹೇಳುವುದಾದರೆ ಈ ಕೃಷಿಗೆ ಮಿನಿಮಮ್ ಕಾಸ್ಟ್ ಹೇಳಿದ 150 ರೂಪಾಯಿ ಸಿಕ್ಕಿದರೆ ನಮ್ಮ ರೈತರಿಗೆ ಒಳ್ಳೆ ಈ ಕೃಷಿ ಮಾಡುವ ಒಂದು ಉಮೇದು ಸಹ ಬರ್ತದೆ. ಈಗ ಈ ಉದ್ಯಮಕ್ಕೆ ದೊಡ್ಡ ಹೊಡೆತ ಹೇಳಿದರೆ ಇದನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ಪ್ರೊಸೆಸ್ ಮಾಡ್ತಾ ಇದ್ದೇವೆ. ನಮಗೆ ಬೇಕಾದಂಥ ಗೋಡಂಬಿಯನ್ನು ಇಲ್ಲಿ ತಗೊಂಡು ಒಣಗಿಸಿ ಅದನ್ನು ಸ್ಟೋರ್ ಮಾಡುವಂಥ ಕೆಪ್ಯಾಸಿಟಿ ಈಗ ನಮ್ಮ ಹತ್ರ ಸ್ವಲ್ಪ ಕಮ್ಮಿಯಾಗಿದೆ. ಅಂದರೆ ಅದಕ್ಕೆ ಬೇಕಾದ ಜನರೂ ಸಿಗುವುದಿಲ್ಲ, ಕಮ್ಮಿಯಾಗಿದೆ. ಆದರೆ ಒಣಗಿಸಲಿಕ್ಕೆ ತುಂಬ ಜಾಗ ಬೇಕು. ಈ ಜಾಗದ ರೇಟೆಲ್ಲ ನೋಡಿದರೆ ಅದನ್ನು ಪೂರೈಸುವಂಥ ಶಕ್ತಿ ಈಗ ಈ ಉದ್ಯಮದಲ್ಲಿ ಉದ್ಯಮದಾರರಿಗೆ ಸ್ವಲ್ಪ ಕಮ್ಮಿಯಾಗಿದೆ. ಇನ್ನು ಮುಂದೆ ಇದರ ಬೇಡಿಕೆ ಸಹ ಹೆಚ್ಚಿರ್ತದೆ. ಒಳ್ಳೆಯ ಮೌಲ್ಯ ಸಿಗುವಂಥ ಒಂದು ಕಾಲಾವಕಾಶ ಮುಂದೆ ಬರ್ತದೆ. ನಂತರ ಮಾತನಾಡಿದ ಜಂಟಿ ಕೃಷಿ ನಿರ್ದೇಶಕ ಡಾಕ್ಟರ್ ಕೆಂಪೇಗೌಡ ಅವರು ಸರ್ಕಾರದಿಂದ ಕೃಷಿಗೆ ಸಿಗುವ ಸವಲತ್ತುಗಳ ಬಗ್ಗೆ ವಿವರಣೆ ನೀಡುತ್ತಾ, ಗೇರು ಕೃಷಿಗೆ ವಿಪುಲ ಅವಕಾಶಗಳಿದೆ ಅನ್ನುವಂಥದ್ದು ಕಟು ಸತ್ಯ. ಆದರೆ ಅದರ ಸಂಪೂರ್ಣ ಲಾಭ ಪಡ್ಕೊಳ್ಳುವಲ್ಲಿ ನಮ್ಮ ಭಾಗದ ರೈತರು ಎಲ್ಲೋ ವಿಫಲರಾಗಿದ್ದಾರೆ ಅಂತ ಹೇಳಲಿಕ್ಕೆ ಮಾತ್ರ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಕಾರಣ, ನಾನು ಹಲವಾರು ಕೃಷಿಕರ ತಾಕಗಳಿಗೆ ಭೇಟಿ ಕೊಟ್ಟಾಗ ಸಾಧಾರಣವಾಗಿ ನಾವು ಪ್ರತಿ ವರ್ಷ ಒಂದು 30-40 ಜನ ಕೃಷಿಕರನ್ನು ಉತ್ತಮ ಕೃಷಿಕ ಪ್ರಶಸ್ತಿಗಾಗಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಕ್ಷೇತ್ರ ಭೇಟಿಗೆ ಹೋಗ್ತೇವೆ. ಭೇಟಿಗೆ ಹೋದಾಗ ಅವರು ಅವರ ಅಪ್ಲಿಕೇಶನಲ್ಲಿ ಬರೆದಿರ್ತಾರೆ ಯಾವ್ಯಾವ ಬೆಳೆ ಮಾಡಿರ್ತಾರೆ ಎಲ್ಲನೂ ಕೂಡ. ಅದರಲ್ಲಿ ಗೇರು ಒಂದು ಇರ್ತದೆ. ಆದರೆ ನಾವು ಕ್ಷೇತ್ರ ಭೇಟಿಗೆ ಹೋದಾಗ ಆ ಗೇರ್ ಎಲ್ಲಿದೆ ಅಂತ ನೋಡಬೇಕು ಅಂತಂದರೆ ಅವರು ತೋರಿಸುವಂಥದ್ದು ಯಾವುದೋ ಒಂದು ಬೀಳುಬಿಟ್ಟ ಜಾಗದಲ್ಲಿ ಗೇರ್ ಇದೆ ಅಂತ ತೋರಿಸ್ತಾರೆ. ಅದು ಕೂಡ ಏನು ಎಷ್ಟೋ ವರ್ಷ ಅದರ ಕಡೆ ತಿರುಗಿ ನೋಡಿರೋದಿಲ್ಲ. ಅಂತಹ ತೋಟಗಳನ್ನು ನಾವು ನೋಡಿದ್ದೇವೆ. ನಿಜವಾಗಲೂ ಗೇರ್ನಲ್ಲಿ ಲಾಭ ಮಾಡಿಕೊಳ್ಬೇಕು ಅಂತಂದರೆ ನಮ್ಮ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅದು ಒಂದು ಮುಖ್ಯ ಭಾಗವಾಗಿ ಪರಿಗಣಿಸಿದ್ರೆ ಬಹುಶಃ ಗೇರು ಕೂಡ ಒಂದು ಲಾಭದಾಯಕವಾದಂಥ ಬೆಳೆಯನ್ನು ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಹಲವಾರು ರೈತರು ಇಲ್ಲಿರ್ತಕ್ಕಂಥವ್ರು ತೋರಿಸ್ಕೊಟ್ಟಿದ್ದಾರೆ. ಬಟ್ ಇನ್ನು ಹೆಚ್ಚಿನ ರೈತರು ಅದನ್ನು ಮಾಡಿದ್ರೆ ಬಹಳ ಒಳ್ಳೆಯದು ಅನ್ನೋಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಪ್ರಧಾನಮಂತ್ರಿಗಳ ಆಶಯದಂತೆ ಮತ್ತು ಎಲ್ಲ ರೈತರು ನಿರೀಕ್ಷೆಗಳಿಗೆ ಏನಿಟ್ಕೊಂಡಿದ್ದೀರಾ ಅದರಂತೆ ನಮ್ಮ ಆದಾಯ ದ್ವಿಗುಣಗೊಳ್ಬೇಕು ಅಂತಂದರೆ ನಮ್ಮ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಗೇರು ಒಂದೇ ಅಲ್ಲ, ಇಂತಹ ಹಲವು ಬೆಳೆಗಳು ನಮ್ಮ ಜಿಲ್ಲೆಯಲ್ಲಿ ಬೆಳೀಲಿಕ್ಕೆ ಅವಕಾಶ ಇದೆ. ಆ ಎಲ್ಲ ಬೆಳೆಗಳನ್ನು ಸಮಗ್ರವಾಗಿ ಆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಇದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಕೊಡ್ತಾ ಬಂದಿದೆ. ಕಳೆದ ವರ್ಷವಷ್ಟೇ ಬಜೆಟ್ನಲ್ಲಿ ಸೆಕೆಂಡರಿ ಅಗ್ರಿಕಲ್ಚರ್ ನಮ್ಮ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದೆ. ವಿಶೇಷವಾಗಿ ಕೃಷಿ ಸಂಸ್ಕರಣೆಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ನಿರ್ದೇಶನಾಲಯವನ್ನು ಪ್ರಾರಂಭ ಮಾಡಿದೆ. ಅದರ ಮೂಲಕವೂ ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ಹೆಚ್ಚು ಪ್ರೋತ್ಸಾಹ ನಿರೀಕ್ಷೆ ಇಟ್ಕೊಂಡಿದ್ದೇವೆ ನಾವು. ಜೊತೆಗೆ ನಮ್ಮ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇರ್ಬೋದು, PMFME ಅಂತ ಒಂದು ಯೋಜನೆ ಇದೆ, ಅದರಲ್ಲೂ ಕೂಡ ಈ ಪ್ರೋಸೆಸಿಂಗ್ಗೆ ಸಾಕಷ್ಟು ಅವಕಾಶಗಳಿದ್ದಾವೆ. 2 ಕೋಟಿವರೆಗೂ ಕೂಡ ಸಾಲ ಮಾಡಿದಂಥ ರೈತರಿಗೆ 3% ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮು ನಮ್ಮ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇದೆ. ಇನ್ನೂ ಹಲವಾರು ಯೋಜನೆಗಳಿದ್ದಾವೆ. ಆ ಎಲ್ಲ ಯೋಜನೆಗಳನ್ನು ಬಳಕೆ ಮಾಡಿಕೊಂಡು ವಿಶೇಷವಾಗಿ ಕ್ಷೇತ್ರ ವಿಸ್ತರಣೆಗೆ ಎಲ್ಲಿ ಗೇರು ಕೃಷಿ ಮಾಡಬಹುದೋ ಅಂಥ ಪ್ರದೇಶದಲ್ಲಿ ಕನಿಷ್ಠ ಸಂಖ್ಯೆಯ ಗಿಡಗಳನ್ನ ಹಾಕ್ಕೊಂಡ್ರೂ ಕೂಡ ಈ ಕೃಷಿಕರ ಆದಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಣಿಕೆಯಾಗಿ ಅದು ನಮಗೆ ಕಾಪಾಡುತ್ತೆ. ಅನಂತರ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲೆಯ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಕೆ ಪ್ರವೀಣ್, ಒಂದು ಕಾಲದಲ್ಲಿ ಭಾರತ ಆಹಾರಕ್ಕಾಗಿ ಬೇರೆ ಬೇರೆ ದೇಶಗಳನ್ನು ಅವಲಂಬಿಸಿರುವಂತಹ ಒಂದು ಸನ್ನಿವೇಶ ಇತ್ತು. ಆ ಸಂದರ್ಭದಲ್ಲಿ ಸರ್ಕಾರದ ಒತ್ತಾಸೆಯಿಂದಾಗಿ ಹಸಿರು ಕ್ರಾಂತಿ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ದೇಶದಲ್ಲಿದ್ದಂತಹ ಒಂದು ಜನಸಂಖ್ಯೆ ಸುಮಾರು 64-65 ಕೋಟಿ. ಆಗ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಿದ್ದಂತಹ ಏನು ನಮ್ಮ ಆಹಾರ ಬೆಳೆಗಳು ನಮ್ಮ ದೇಶಕ್ಕೆ ಸಾಕಾಗದಿರುವಂಥ ಪರಿಸ್ಥಿತಿ ಇತ್ತು. ಆದರೆ ಈಗ ನಾವು ಸ್ವಾವಲಂಬಿಗಳ ಆಗಿರುವುದಲ್ಲದೆ ಹೆಚ್ಚಿನ ಎಲ್ಲ ಆಹಾರ ಉತ್ಪಾದನೆಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡುವಂಥ ಹಂತಕ್ಕೆ ಮುಟ್ಟಿದ್ದೇವೆ. ಸೊ ಇದೊಂದು ವಿಚಾರ ಯಾಕೆ ನಾನೀಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಅಂತೇಳಿದ್ರೆ, ನಮ್ಮ ದೇಶದಲ್ಲಿ ಗೇರು ಬೆಳೆಯಲ್ಲಿ ಉತ್ಪಾದನೆ ಆಗ್ತಿರುವಂಥದ್ದು ಸುಮಾರು 700,000 ಮೆಟ್ರಿಕ್ ಟನ್. ಆದರೆ ಆಮದು ಮಾಡ್ಕೊಳ್ತಾ ಇರುವಂಥದ್ದು ಅದರ 2 ಪಟ್ಟು. ಕಳೆದ ಕೆಲವು ವರ್ಷಗಳ ಅಂಕಿಅಂಶಗಳನ್ನು ನಾವು ನೋಡ್ತಾ ಇದ್ದಾಗ ದಕ್ಷಿಣ ಕನ್ನಡದಲ್ಲಿ ಸುಮಾರು 2008, 2010, 2012 ಸಾಲಿನಲ್ಲಿ ನಾವೊಂದು 35,000 ಹೆಕ್ಟೇರ್ನಷ್ಟು ನಡುತೋಪು ಇದೆ ಹೇಳುವಂಥದ್ದು ಅಂಕಿಅಂಶ ನಮ್ಮ ಹತ್ರ ಇತ್ತು. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಆ್ಯಪ್ ಮೂಲಕ ಸರ್ವೆ ಕಾರ್ಯಗಳ ಒಂದು ಹಿನ್ನೆಲೆಯನ್ನು ನೋಡಿದಾಗ ಅದು 16,000-17,000 ಇಳಿದಿದೆ. ಅವಕಾಶಗಳು ಹೇರಳವಾಗಿದ್ದರೂ ಕೂಡ ಅದನ್ನು ನಾವು ಆಕರ್ಷಣೀಯವಾಗಿ ಬಳಕೊಳ್ಳುವ ದೃಷ್ಟಿಯಲ್ಲಿ ಎಲ್ಲೋ ನಾವು ಒಂದು ಕೊರತೆಯನ್ನು ನಾವು ಕಾಣ್ತಾ ಇದ್ದೇವೆ. ಹೇಗೆ ಇದನ್ನು ಇದು ಮಾಡ್ಬೋದು? ಬಹುಶಃ ಗೇರುಮೇಳದ ಒಂದು ಮುಖ್ಯ ವಸ್ತುವೇ ಅದು ಏನು ಅಂತೇಳಿದರೆ, ಜನರನ್ನು ಕೃಷಿಕರನ್ನು ಈ ಒಂದು ದೃಷ್ಟಿಕೋನದಲ್ಲಿ ನಿಮ್ಮನ್ನು ಪ್ರೇರೇಪಿಸಿ ಹೆಚ್ಚು ಹೆಚ್ಚು ಇದನ್ನು ಮಾಡಬೇಕು ಅಂತ. ಒಂದನೇದಾಗಿ ನಮ್ಮಲ್ಲಿ ಆಗಬೇಕಾಗಿರುವಂಥದ್ದು ಬದಲಾವಣೆ ಅಂತೇಳಿದರೆ ನಮ್ಮ ಮೈಂಡ್ ಸೆಟ್ ಅಂತೇಳಿ ನಾನು ಹೇಳ್ಬೋದು. ಇವತ್ತು ಅಡಿಕೆ ಆದಾಯ ಕೊಡುವಂಥ ಬೆಳೆ ನಮ್ಮ ಭಾಗದಲ್ಲಿ. ದಕ್ಷಿಣ ಕನ್ನಡದ್ದು ಸಾಗುವಳಿ ಭೂಮಿ ಅರ್ಧದಷ್ಟು ಅಡಿಕೆ ಬೆಳೆ ಇದೆ. ಅಡಿಕೆದ್ದು ತೋಟ ಅಂತೇಳಿ ನಾವು ಹೇಳುತ್ತೇವೆ. ತೆಂಗು ಕೂಡ ತೋಟ. ಗೇರು ಬೆಳೆಗೆ ಬಂದಾಗ ನಾವೇನು ಹೇಳ್ತೇವೆ? ಗೇರು ಗುಡ್ಡೆ ಅಂತ. ಹಾಗಿದ್ದಾಗ ಇವತ್ತು ವಿಜ್ಞಾನಿಗಳು ಬೇರೆ ಬೇರೆ ತಳಿ ಸಂಶೋಧನೆಗಳನ್ನು ಮಾಡಿ ಬೇರೆ ರೈತರ ಒಂದು ಅಗತ್ಯಕ್ಕೆ ಅನುಗುಣವಾಗಿ ಬೇಕಾದ ರೀತಿಯಾದಂತಹ ಗೇರು ತಳಿಗಳನ್ನು ಒದಗಿಸಿಕೊಟ್ಟಿರುವಂಥದ್ದನ್ನು ನಾವು ಬಳಸ್ಕೊಳ್ಳುವ ದೃಷ್ಟಿಯ ಜಾಣ್ಮೆಯನ್ನು ನಾವು ಬಾಳ್ಕೊಳ್ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘದ ಧನಕೀರ್ತಿ ಬಲಿಪ ಅವರು ಮಾತನಾಡುತ್ತಾ, ಗೇರು ಕೃಷಿಯಲ್ಲಿ ಕೃಷಿಕರಿಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ, ಬೆಲೆ ಮಧ್ಯವರ್ತಿಗಳ ವ್ಯಾಪಾರಸ್ಥರ ಪಾಲಾಗುತ್ತಿದೆ ಎಂದರು. ಒಂದು ಕಾಲ ನಾವು ಹೇಳೋದಿತ್ತು, ಯುವ ಜನಾಂಗ ಕೃಷಿಯಿಂದ ವಿಮುಖವಾಗ್ತಾ ಉಂಟು, ಇದು ಬಹಳ ಖೇದಕರ ಎನ್ನುವ ಮಾತನ್ನು ಹೇಳುವಲ್ಲಿ ಇವತ್ತು ತುಂಬ ಮಕ್ಕಳಿದ್ದಾರೆ. ಮಕ್ಕಳೇ, ನಿಮಗೆ ಅಭಿನಂದನೆಗಳು, ಅಭಿವಂದನೆಗಳು. ಯಾಕಂತ ಹೇಳಿದರೆ, ಇನ್ನು ಮುಂದೆ ಕೃಷಿಯನ್ನು ಮುನ್ನಡೆಸುವವರು ನೀವು. ನೀವು ಬೇಕು ಕೃಷಿಯಲ್ಲಿ. ಇವತ್ತು ಯುವಜನಾಂಗ ಕೃಷಿಯಿಂದ ತುಂಬ ವಿಮುಖವಾಗ್ತಾ ಉಂಟು. ಮಕ್ಕಳು ಕೂಡ ಒಬ್ಬೊಬ್ಬರಿಗೆ 1 ಅಥವಾ 2. ಈ ಮಕ್ಕಳು ಉನ್ನತ ಶಿಕ್ಷಣವನ್ನು ಪಡೆಯುವುದು, ಲಾಸ್ಟಿಗೆ ತಂದೆ ತಾಯಿ ಕೈಗೂ ಸಿಗುವುದಿಲ್ಲ. ಅವರು ಬೆಂಗಳೂರಿಗೋ, ಅಮೇರಿಕಕ್ಕೋ, ಆಸ್ಟ್ರೇಲಿಯಕ್ಕೋ ಹೋಗ್ತಾರೆ, ಇಲ್ಲಿ ತಂದೆ ತಾಯಿ ಇಬ್ಬರೇ ಇರ್ತಾರೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವ ಈ ಸಂದರ್ಭದಲ್ಲಿ ಇವತ್ತೆಲ್ಲ ಮಕ್ಕಳು ಬಂದಿದ್ದೀರಾ ನೀವು ಕೃಷಿಗೆ. ಇವತ್ತು ಗೇರು ಮೇಳ ಆಗ್ತಾ ಉಂಟು. ಇವತ್ತು ಕೂಡ ಗೇರಿಗೆ ಕೆಲವಾರು ವರ್ಷದಿಂದ 90 ರೂಪಾಯಿ, 100 ರೂಪಾಯಿ. ಇದೇ ಗೇರಿಗೆ 250 ರೂಪಾಯಿ ಆಗಲಿ ಸ್ವಾಮಿ, ಎಲ್ಲರೂ ಬೆಳೀತಾರೆ ಗೇರು. ರೈತನಿಗೆ ಬೆಳೀಲಿಕ್ಕೆ ಗೊತ್ತುಂಟು, ಮಾರುಕಟ್ಟೆ ಗೊತ್ತಿಲ್ಲ ಸ್ವಾಮಿ. ಇವತ್ತು ರೈತ ಸೋಲುವುದು ಎಲ್ಲಿ ಅಂತ ಹೇಳಿದರೆ ಮಾರುಕಟ್ಟೆಯಲ್ಲಿ. ನಮಗೆ ಮಾರುಕಟ್ಟೆ ಎಲ್ಲಿ ಉಂಟು? ರೈತ ಒಂದು ಉದಾಹರಣೆಗೆ, ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ. ಒಂದು ಗೊನೆ ಬೆಳಿಬೇಕಾದ್ರೆ 11 ತಿಂಗಳು ಅದರ ಸುತ್ತ ಬರಬೇಕವ. ಆ ಬಾಳೆಗೊನೆಯನ್ನು ಕಡಿದು ಅಂಗಡಿಗೆ ಹಿಡ್ಕೊಂಡು ಹೋದ್ರೆ ಅದಕ್ಕೆ ರೇಟ್ ಕಟ್ಟುವ ಅಂಗಡಿಯವ. ನಾವು ಸೋಲುವುದು ಅಲ್ಲಿ, ರೇಟು ಅವ ಹೇಳಿದ ರೇಟು, ಅವ ಮಾರಾಟ ಮಾಡೋದು. ನಮ್ಮಿಂದ 1.5 ರೂಪಾಯಿ ತಗೊಂಡ ಹಣ್ಣನ್ನು 60 ರೂಪಾಯಿಗೆ ಅವ ಮಾರಾಟ ಮಾಡ್ತಾನೆ. ರೈತನಿಗಿರುವ ಪರಿಸ್ಥಿತಿ ಇದು. ನಾವು ಉತ್ಪಾದನೆ ಮಾಡಲಿಕ್ಕೆ ನಮ್ಗೆ ಯಾರು ಕಳಿಸ್ಬೇಕಂತಿಲ್ಲ, ನಮ್ಮ ರಕ್ತದಲ್ಲಿಯೇ ಉಂಟು. ಆದರೆ ಈಗ ಸೋಲುವುದು ರೈತ ಎಲ್ಲಿ? ಮಾರುಕಟ್ಟೆಯಲ್ಲಿ. ಮಾರುಕಟ್ಟೆ ಯಾರ್ದೋ ಹಿಡಿತ, ಅಲ್ಲಿ ಮಧ್ಯವರ್ತಿಗಳು, ಇದೆಲ್ಲ ಮತ್ತೊಂದು. ಇವತ್ತು ಗೇರು ಹಣ್ಣು ಬೆಳೆಯಲು ಕಾರಣ, ನಾನು ಒಂದು ಹೇಳಿದಾಗೆ ಅದೇ ಗೇರು ಬೀಜಕ್ಕೆ 250 ರೂಪಾಯಿ ಮಾಡಿ ಸ್ವಾಮಿ. ಎಷ್ಟು ಹೆಕ್ಟೇರ್ ಮಾಡುವವರಿದ್ದಾರೆ ನೋಡಿ. ಇವತ್ತು ನಮ್ಮ ಮೂಡುಬಿದಿರೆಯ ಒಬ್ಬ ಗೇರು ಕೃಷಿಕರಿದ್ದಾರೆ, ನಿಜವಾಗಿ ಅವರನ್ನು ಮೆಚ್ಚಿಕೊಳ್ಬೇಕು. ಪ್ರಾಯ 81-82 ಆಯಿತು ಅವರದೊಂದು ತೋಟವನ್ನು ನೀವು ನೋಡಬೇಕು. ನಮ್ಮ ಅಂಗಳ ಅಷ್ಟು ಚಂದ ಇಲ್ಲ, ಅವರ ಗೇರು ತೋಟ ಅಷ್ಟು ಚಂದ ಉಂಟು. ಪಾಪ ಅವರು ದಿವಸದ 24 ಗಂಟೆ ಅಲ್ವ, ಅದರಲ್ಲಿ 18 ಗಂಟೆ ಅದರ ಬುಡದಲ್ಲಿರ್ತಾರೆ. ಅವ್ರಿಗೆ ಬೇರೆ ಯಾವುದೇ ಕಸುಪು ಮಾಡೋದಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅವರಿಗೆ. ನೋಡಿ, ಇಂಥ ಕೃಷಿಕರು ಎಷ್ಟರವರೆಗೆ ಇದ್ದಾರೋ ಆ ಬೆಳೆ ಒಳ್ಳೆ ರೀತಿಯಲ್ಲಿ ಇರ್ತದೆ. ಆದರೆ ಬಂಧುಗಳೇ, ಹಿರಿಯರಿದ್ದೀರಾ, ವಿಜ್ಞಾನಿಗಳಿದ್ದೀರಾ, ಎಲ್ಲರಿದ್ದೀರಾ, ಆ ಬೆಲೆಯನ್ನು ಒಂದು ಯಾವ ರೀತಿ ನೀವು ಮಾಡ್ತೀರಿ? ಸರಿಯಾದ ಬೆಲೆಯನ್ನು ಕೊಡಿ, ನಾವು ಉತ್ಪಾದನೆ ಮಾಡ್ತೇವೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ಬೆಳೆಯನ್ನು ಯಾರು ಹೇಳಲಿಲ್ಲ, ಯಾವುದೇ ಸಂಶೋಧನೆ ಮಾಡಲಿಲ್ಲ. ಆದರೆ ಪ್ರತಿಯೊಬ್ಬರು ಇವತ್ತು ಗುಡ್ಡದಲ್ಲಿ ಕೂಡ ಅಡಿಕೆ ಬೆಳೀತಾರೆ. ಯಾಕೆ? 450 ಆಗಿದೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣ ಏನು? ರೈತರಿಗೆ ಪೂರಕವಾದಂಥ ಮಾರುಕಟ್ಟೆಯ ವ್ಯವಸ್ಥೆಯನ್ನು ಎಲ್ಲಿವರೆಗೆ ಮಾಡುವುದಿಲ್ವೋ ಅಲ್ಲಿವರೆಗೆ ರೈತನೂ ಉದ್ಧಾರ ಆಗುವುದಿಲ್ಲ, ನಿಮಗೆ ಮಾಲೂ ಸಿಗುವುದಿಲ್ಲ. ಅನಂತರ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಮನೋಹರ ಶೆಟ್ಟಿ ಅವರು ತಮ್ಮ ಭಾಷಣದಲ್ಲಿ, ರವಿರಾಜ್ ಶೆಟ್ಟರು ಮೂಡಿಗೆರೆ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು, ಅಲ್ಲಿಂದ ಧನಕೀರ್ತಿ ಬಲಿಪರತ್ರ ಹೇಳಿ ಎಷ್ಟೋ ಸಾವಿರ ಗೇರು ಗಿಡಗಳನ್ನು ಇಲ್ಲಿಗೆ ಕಳಿಸ್ತೇನೆ, ಆ ಗೇರು ಗಿಡಗಳನ್ನು ನಾಟಿ ಮಾಡಿ ಅದರಿಂದ ನಿಮಗೆ ಸಬ್ಸಿಡಿ ಕೂಡ ಕೊಡಿಸ್ತೇನೆ ಅಂತ ಹೇಳಿದರು. ಅಷ್ಟು ಮಾಡಿ ಎಲ್ರಿಗೂ ಹಂಚಿದರು. ಬಲಿಪುರಿಗೆ ದಮ್ಮ ಹೊಡಿಬೇಕಾಯ್ತು, ಕೆಲರಿಗೆ ಒಮ್ಮೆ ನಾಟಿ ಮಾಡಿ ಮಾರಾಯರೆ ಅಂತ. ರೈತರಿಗೆ ಹೆದರಿಕೆ ಆಗ್ತದೆ, ರೇಟ್ ಸಿಗುವುದಿಲ್ಲಲ್ಲ. ಅಂಥ ಕೆಲಸವನ್ನು ಯೂನಿವರ್ಸಿಟಿಗಳು ಮುಂದಕ್ಕೂ ಮಾಡಿದರೆ ರೈತರು ಬೆಳೆ ಬೆಳಿಬಹುದು. ಸಬ್ಸಿಡಿ ಇವರು ಕೊಡ್ತೇನೆ ಅಂತ ಹೇಳ್ತಾರೆ, ಕಾನೂನಿನಲ್ಲಿ ಎಷ್ಟು ತೊಡಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೂ ಯೂನಿವರ್ಸಿಟಿಯಲ್ಲಿ ಅಂಥ ಏನು ಸವಲತ್ತು ಇದ್ದರೆ ಸರ್ ಸ್ವಲ್ಪ ರೈತರಿಗೆ ಬಿಡುಗಡೆ ಮಾಡಬೇಕು ಅಂತ ಆಗ್ರಹ. ಏನೋ ಒಬ್ಬರು ಪಾಪ ಮಹಿಳೆ ಕೃಷಿಯ ಮೇಲೆ ಪ್ರೀತಿಯಿಂದ ಕೃಷಿ ಮಾಡ್ತಾ ಇದ್ದಾರೆ, ಆದರೆ ಹತ್ತು ಹಲವಾರು ಸಮಸ್ಯೆಗಳನ್ನು ಅವರು ನುಂಗಿಕೊಂಡು ಮಾಡಿ ಈ ದೇಶಕ್ಕೆ ಅವರು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಅವರಿಗೆ ನಷ್ಟ ಆಗ್ತಾ ಇದೆ. ಆದ್ದರಿಂದ ಅವರಿಗೂ ಲಾಭ ಸಿಗಬೇಕು, ಆ ಒಂದು ದೇಶದ GDPಗೆ ನಮ್ಮ ಒಂದು ಕಾಣಿಕೆ ಬರಬೇಕು. ಇದಕ್ಕೆಲ್ಲ ಮಾಡಬೇಕಾದ್ರೆ ಹತ್ತು ಹಲವಾರು ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಹೋಗಬೇಕು. ಆದ್ದರಿಂದ ಕೆಂಪೇಗೌಡರೇ, ಸಾಧ್ಯ ಇದ್ದರೆ ಈಗ ಜಿಲ್ಲೆಗೆ ಬಂದಿದ್ದೀರಿ, ನೀವೇ ಹೇಳಿದ್ರಿ ಸಮಗ್ರ ಕೃಷಿ ಮಾಡಬೇಕು ಅಂತೇಳಿ, ಮಾರ್ಗದರ್ಶನ ನೀವೇ ಮಾಡಿ ಈ ದೇಶದ ಭವ್ಯ ಅಭಿವೃದ್ಧಿ ಕೃಷಿಯ ಮೂಲಕ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಮ ಅಧ್ಯಕ್ಷ ಭಾಷಣದಲ್ಲಿ ಡಾಕ್ಟರ್ ಬಿ ಹೇಮ್ಲಾ ನಾಯಕ್, ಕೃಷಿಕ ಇಂದಿಗೂ ದೇಶದ ಬೆನ್ನೆಲುಬು, ಹೆಚ್ಚಿನ ಯುವಜನತೆ ಕೃಷಿಯ ಕಡೆ ಒಲವು ತೋರಬೇಕು ಎಂದರು. ನಮ್ಮೆಲ್ಲರ ದೃಷ್ಟಿಯಲ್ಲಿ ಇಡೀ ಜಗತ್ತು ನಾವು ನೋಡ್ತಾ ಇರೋದು ರೈತನ ಕಡೆಗೆ. ಸುಮಾರು ಅನೇಕ ಇಲಾಖೆಗಳು ಒಬ್ಬ ರೈತನ ಏಳಿಗೆಗೆ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಮಾಡ್ತಾ ಇದ್ದೇವೆ ಇಡೀ ದೇಶದಲ್ಲಿ. ಆ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಕೂಡ ಒಂದು ರೈತರ ಬೆನ್ನೆಲುಬು. ಕೃಷಿ ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂದರೆ, ನಾವು ಇಡೀ ಹೊರದೇಶದ ಅನ್ನವನ್ನು ನಾವು ಆಮದು ಮಾಡಿಕೊಂಡು ಹೊಟ್ಟೆ ತುಂಬುತ್ತಿದ್ದಂಥ ಜನ ಇವತ್ತು ಇಡೀ ಪ್ರಪಂಚಕ್ಕೆ ಆಹಾರವನ್ನು ಒದಗಿಸೋ ಮಟ್ಟದಲ್ಲಿ ನಿಂತಿದ್ದೀವಿ ಅಂದರೆ ಅದು ನಿಮ್ಮೆಗಳೆಲ್ಲರ ಸಾಧನೆ ಜೊತೆಗೆ ಕೃಷಿ ವಿಜ್ಞಾನ. ಇವತ್ತು ರೈತ ಏನು ಅನ್ನೋದನ್ನು ತೋರಿಸಿದ್ದು ಕೊರೋನಾದಲ್ಲಿ. ಇಡೀ ದೇಶ ಶಬ್ದವಾಗಿ ಬೀಗ ಹಾಕ್ಕೊಂಡಿದ್ದಂಥ ಸಂದರ್ಭದಲ್ಲಿ ಕೃಷಿಕ ರೈತ ಯಾವತ್ತೂ ಬೀಗ ಹಾಕ್ಕೊಳ್ಳಿಲ್ಲ. ಅವನು, ನಾವೆಲ್ಲರೂ ಕೂಡ ರೈತರ ಜೊತೆ ಸೇರಿ ಹಸ್ತಿರುವಂಥ ಜನಗಳಿಗೆ ನಾವು ಅನ್ನ ಕೊಡಬೇಕಾಗಿದೆ. ನಾನು ಮಲಕ್ಕೊಂಡ್ರೆ ಅವನೇ ಯಾರಿಗೆ ಕೊಡ್ತಾರೆ ಆಹಾರ? ದುಡ್ಡು ಕೊಡುತ್ತಾ, ನಮ್ಮ ಆಸ್ತಿ ಕೊಡುತ್ತಾ? ಯಾವುದೂ ಕೊಡಲ್ಲ. ಕೃಷಿ ವಿಜ್ಞಾನ ಮುಂದುವರೆದಿದ್ದರಿಂದ ಇವತ್ತು ನಾವು ಇಡೀ ದೇಶದಲ್ಲಿ ಖಂಡಿತವಾಗ್ಲೂ ನಾವು ಬೇರೆ ದೇಶಕ್ಕೆ ಅನ್ನ ಕೊಡುವಷ್ಟು ಶಕ್ತಿ ಬಂದಿದೆ. ಇದೆಲ್ಲ ಬಂದಿದ್ದೆಲ್ಲ ಸ್ನೇಹಿತರು ಹೇಳ್ದಂಗೆ ಹಸಿರು ಕ್ರಾಂತಿ ಪ್ರಾರಂಭ ಮಾಡಿದ್ದ ದಿನಗಳಿಂದ ಇವತ್ತಿನವರೆಗೆ 41 ಮಿಲಿಯನ್ ಟನ್ನಷ್ಟು ಆಹಾರ ಉತ್ಪಾದನೆ ಮಾಡ್ತಿದ್ದಂಥ ಆ ದಿನಗಳಿಂದ ಇವತ್ತು ನಾವು 338 ಮಿಲಿಯನ್ ಟನ್ನಷ್ಟು ಆಹಾರ 141 ಕೋಟಿ ಜನಸಂಖ್ಯೆಗೆ ಕೊಡ್ತಾ ಇದ್ದೇವೆ. ಈಗೆಲ್ಲರೂ ಯೋಚನೆ ಮಾಡ್ತಿರೋದು ಇಡೀ ದೇಶದಲ್ಲಿ ನಮ್ಮ ಹಿಂದಿನ ಕೃಷಿ ಏನು ಪದ್ಧತಿ ಇತ್ತಲ್ಲ, ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಪೌಷ್ಟಿಕಾಂಶಗಳಿರುವಂತಹ ಕೃಷಿ ಬಗ್ಗೆ ಒಲವು ಕೊಡ್ತಾ ಇದ್ದೀವಿ. ಇದು ಬೇಕಾಗಿದೆ, ನಿಜಕ್ಕೂ ಬೇಕಾಗಿದೆ. ಈ ದಿಶೆಯಲ್ಲಿ ನಮ್ಮ ನಿಜವಾಗ್ಲೂ ಉತ್ತೇಜನ ಕೊಡ್ತಿರುವಂಥ ಭಾರತ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಎಲ್ಲ ವಿಜ್ಞಾನಿಗಳ ಚಿಂತನೆ ಇರ್ಬೋದು, ಒಂದು ಭೂಮಿಯನ್ನು ನಾವು ಫಲವತ್ತತೆ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ದೇಶದ ವಿಜ್ಞಾನಿಗಳು ಒಂದು ಕಡೆ ಕೂತ್ಕೊಂಡು ಚರ್ಚೆ ಮಾಡಿ ಭಾರತ ಸರ್ಕಾರ ಇವತ್ತು ರಾಸಾಯನಿಕ ಕೃಷಿಯ ಬದಲಾಗಿ ಸಾವಯವ ಕೃಷಿ, ನೈಸರ್ಗಿಕ ಕೃಷಿಗೆ ಉತ್ತೇಜನ ಕೊಡಬೇಕು. ರಾಸಾಯನಿಕ ಕೃಷಿಯನ್ನು ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ, ಅದರ ಪ್ರಮಾಣವನ್ನು ಕಡಿಮೆ ಮಾಡಿ ಮಲಿನತೆ ಆಗೋದನ್ನು ಕಡಿಮೆ ಮಾಡಿ ನಾವು ಭೂಮಿಯ ಫಲವತ್ತತೆ ಮಾಡಬೇಕಂದ್ರೆ ಸಾವಯವ ಕೃಷಿ ಪದ್ಧತಿ, ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ ಅಂಥೇಳಿ ನಾವು ಈಗ ಉತ್ತೇಜನ ಕೊಡ್ತಾ ಇರೋದು. ಒಂದು ಕಡೆ ಹೇಳ್ತೇವೆ ಆಹಾರ ಉತ್ಪಾದನೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬಹಳ ನಡೀತಾ ಇದೆ. ಅದಕ್ಕೆ ಸಮಯಗಳು ಬೇಕಾಗತ್ತೆ, ಹೋರಾಟ ನಮ್ದು ಮಾಡಬೇಕಾಗಿದೆ. ಇರೋ ಕೃಷಿ ಭೂಮಿಯಲ್ಲಿ ವೈಜ್ಞಾನಿಕ ಪದ್ಧತಿಯಿಂದ ಖರ್ಚು ಕಡಿಮೆ ಮಾಡಿ ಅದರ ಫಲವತ್ತತೆ ಜಾಸ್ತಿ ಮಾಡಿ ನಾವು ಬೆಲೆಯನ್ನು ತಗೊಂಡಾಗ ಬೆಳೆಗೆ ಬರ್ತದೆ. ಜೊತೆಗೆ ಭೂಮಿ ವೇಸ್ಟ್ ಲ್ಯಾಂಡ್ಸ್ ಬಹಳಷ್ಟು ಇದೆ ಭಾರತ ದೇಶದಲ್ಲಿ. ವೇಸ್ಟ್ ಲ್ಯಾಂಡನ್ನು ಅಗ್ರಿಕಲ್ಚರ್ ಕಡೆ ಟರ್ನ್ ಮಾಡಿದಾಗ ನಾವು ಉತ್ಪಾದನೆ ಏನು ಸಾವಯವ ಮತ್ತು ನೈಸರ್ಗಿಕ ಕೃಷಿಯಿಂದ ಏನು ಕಡಿಮೆ ಬರುತ್ತೋ ಅದನ್ನು ಹೆಚ್ಚಿಗೆ ಭೂಮಿಯಲ್ಲಿ ನಾವು ಬೆಳೆಗಳನ್ನು ಬೆಳೆದಾಗ ಖಂಡಿತವಾಗ್ಲೂ ನಾವು ಅದಕ್ಕೆ ಸಾಧ್ಯತೆ ಇದೆ. ಸರ್ಕಾರ ಈ ನಿಟ್ಟಿನಲ್ಲಿ ಚಿಂತೆ ಮಾಡ್ತಾ ಇದೆ. ನಮಗೆಲ್ಲ ಬೇಕಾಗಿರೋದು ಇವತ್ತು ವಾತಾವರಣವನ್ನು ನಾವು ಉಳಿಸ್ಬೇಕಾಗಿದೆ, ಪರಿಸರವನ್ನು ಉಳಿಸ್ಬೇಕಾಗಿದೆ. ಅದಕ್ಕೆ ಸಾಕಷ್ಟು ಸಂಶೋಧನೆ ಕೃಷಿ ವಿಜ್ಞಾನ ಕೇಂದ್ರಗಳು, ವಿಶ್ವವಿದ್ಯಾಲಯಗಳು ಮಾಡ್ತಾ ಇದೆ. ಈಗ ರೈತರೇ ಒಂದು ಉತ್ಪಾದನಾ ಸಂಘಗಳನ್ನು ಮಾಡಿಕೊಳ್ಳೋ ಅಂಥ ಪ್ರಸಂಗ ಇಡೀ ದೇಶದಲ್ಲಿ ಬಂದಿದೆ.

ರಾತ್ರಿ ಸಮಯದಲ್ಲಿ ಹಾಗೂ ಉಪಯೋಗ ಮಾಡದೇ ಇದ್ದಾಗ ರೆಗ್ಯುಲೇಟರ್ನ ಆಫ್ ಸ್ಥಿತಿಯಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ಎಲ್ ಪಿ ಜಿ ಸುರಕ್ಷಾ ಟ್ಯೂಬನ್ನು ಕವರ್ ಮಾಡಬಾರ್ದು, ಬೇರೆ ಹೊದಿಕೆಯನ್ನು ತೊಡಿಸಬಾರ್ದು. ಸ್ಟವನ್ನು ಯಾವಾಗಲೂ ಸಿಲಿಂಡರ್ಗಿಂತ ಎತ್ತರದ ಸ್ಥಾನದಲ್ಲಿ ಇಡಬೇಕು. ಅಕಸ್ಮಾತ್ತಾಗಿ ಮನೆಯ ಒಳಗಡೆ ಗ್ಯಾಸ್ ವಾಸನೆ ಬಂದಾಗ ರೆಗ್ಯುಲೇಟರ್ನ ಸ್ವಿಚ್ ಮತ್ತು ಸ್ಟವ್ಗಳ ನಾಬ್ಗಳನ್ನು ಆಫ್ ಮಾಡಬೇಕು. ಇಲೆಕ್ಟ್ರಿಕ್ ಸ್ವಿಚ್ಗಳನ್ನು ಆಪರೇಟ್ ಮಾಡಬಾರ್ದು. ಉರಿತಾ ಇರುವಂತಹ ಜ್ವಾಲೆಗಳನ್ನು ನಂದಿಸಬೇಕು. ಸಿಲಿಂಡರ್ನಿಂದ ರೆಗ್ಯುಲೇಟರನ್ನು ತೆಗೆದು ಅದಕ್ಕೆ ಬಿಳಿ ಬಣ್ಣದ ಸೇಫ್ಟಿ ಕ್ಯಾಪನ್ನು ಹಾಕಬೇಕು. ಎಲ್ಲ ಕಿಟಕಿ ಬಾಗಿಲುಗಳನ್ನು ತೆರೀಬೇಕು. ಇಲೆಕ್ಟ್ರಿಕ್ ಫ್ಯಾನುಗಳನ್ನು ಗಾಳಿ ಆಡಲೆಂದು ಯಾವತ್ತೂ ಹಾಕಬಾರ್ದು. ಗ್ಯಾಸ್ ವಿತರಕರನ್ನು ತಕ್ಷಣಕ್ಕೆ ಸಹಾಯಕ್ಕಾಗಿ ಕರಿಬೇಕು. ಗ್ಯಾಸ್ ಸೋರಿಕೆಯಾದ ಸ್ಥಳದಿಂದ ಮೊಬೈಲ್ ಫೋನಿನಿಂದ ಕಾಲ್ ಮಾಡುವುದಕ್ಕೆ ಹೋಗಬಾರ್ದು. ಇಂಧನ ಉಳಿತಾಯಕ್ಕಾಗಿ ಕೆಲವೊಂದು ಸಲಹೆಗಳು.